ಈಗ ಸಾಮಾನ್ಯವಾಗಿ ಮಣ್ಣಿನ ಫಲವತ್ತತೆ ನಾವು ಈಗ ಹೋಲಿಕೆ ಮಾಡೋದು ಸಾವಯವ ಇಂಗಾಲದ ಪ್ರಮಾಣದ ಮೇಲೆ. ಸಾವಯವ ಇಂಗಾಲ ಅಂದರೆ ಏನಂದರೆ ಆ್ಯಕ್ಚುಲಿ ಅದು ಒಂದು ಸೂಚಕ, ಅದು ಗೆದ್ರ ಸೂಚಕ ಅಂದರೆ ಮಣ್ಣಿನಲ್ಲಿ ಸಾವಯವ ಅಂಶ ಜಾಸ್ತಿ ಇದೆ ಅಂತ. ಸಾವಯವದ ಸೂಚಕ ಅದು, ಯಾಕಂದರೆ ಈಗ ಆರ್ಗ್ಯಾನಿಕ್ ಮ್ಯಾಟರ್ ಅಂತೀವಲ್ಲ, ಆರ್ಗ್ಯಾನಿಕ್ ಮ್ಯಾಟರ್ ನಾವು ನೇರವಾಗಿ ಅಳತೆ ಮಾಡೋಕ್ಕಾಗಲ್ಲ. ಅಳತೆ ಮಾಡೋ ವಿಧಾನನ ನಾವು ಸಾವಯವ ಇಂಗಾಲದ ಮೂಲಕ ಮಾಪಕವಾಗಿ ಬಳಸ್ತಾ ಇದ್ದೇವೆ. ಸಾವಯವ ಇಂಗಾಲ ಇಷ್ಟು ಪ್ರಮಾಣದಲ್ಲಿದ್ದರೆ ಚೆನ್ನಾಗಿ, ಕಡಿಮೆ ಇದು ಇದ್ರೆ ಇಷ್ಟು, ಕಡಿಮೆ ಇದ್ರೆ ಈ ಥರ ನಾವು ಒಂದು ಫಲವತ್ತತೆ ಸೂಚಕ ಅಂತ ಬಳಸ್ತಾ ಇದ್ದೇವೆ ನಾವು. ಆಕ್ಚುಲಿ ಸಾವಯವ ವಸ್ತುವಿನ ಒಂದು ಭಾಗ ಅದು ಸಾವಯವ ಇಂಗಾಲ. ಇದು ಸಾವಯವ ವಸ್ತುವಿನ ಶೇಕಡ 58% ಇರುತ್ತೆ. ಆಮೇಲೆ ಉಳಿದದ್ದು ಇತರ ಮಿಶ್ರಣಗಳೊಂದಿಗೆ ಸಾವಯವ ವಸ್ತು ಇರುತ್ತೆ ಭೂಮಿಯಲ್ಲಿ. ಒಂದು ಟೋಟಲ್ ಆರ್ಗ್ಯಾನಿಕ್ ಮ್ಯಾಟರ್ ಇದರೊಳಗಡೆ ಶೇಕಡ 58% ಸಾವಯವ ಇಂಗಾಲನೇ ಇರ್ತದೆ. ಆ ಪ್ರಮಾಣ ತಗೊಂಬಿಟ್ಟು ಸಾವಯವ ಇಂಗಾಲನ ನಾವು ಪ್ರಯೋಗಾಲಯದಲ್ಲಿ ಎಷ್ಟು ಅಳತೆ ಮಾಡಿದ್ಮೇಲೆ ಅದನ್ನು ಕನ್ವರ್ಟಿಂಗ್ ಫ್ಯಾಕ್ಟರ್ ಯೂಸ್ ಮಾಡಿಬಿಟ್ಟು ಸಾವಯವ ಪ್ರಮಾಣ ಹೇಳ್ತೀವಿ ಅಂಶ ಎಷ್ಟಿದೆ ಅಂತ ಹೇಳಿ. ಈಗ ಈ ಒಂದು ಸಾವಯವ ಇಂಗಾಲ ಮಣ್ಣಿನ ಫಲವತ್ತತೆಯಲ್ಲಿ ಇದರ ಒಂದು ಪ್ರಾಮುಖ್ಯತೆ ಏನಂತೀರಿ? ಸಾವಯವ ಇಂಗಾಲದ ಮಣ್ಣಿನ ಒಂದು ಫಲವತ್ತತೆಯಲ್ಲಿ ಇದರಲ್ಲಿ ನಾವು ಸಾವಯವ ಅಂಶ ಜಾಸ್ತಿ ಇದೆ ಅಂದ್ಕೊಳ್ಳೆ ಮಣ್ಣಿನ ಫಲವತ್ತತೆ ಜಾಸ್ತಿ ಅಂತ ಹೇಳ್ತೀವಿ. ಯಾಕಂದ್ರೆ ಮಣ್ಣಿನಲ್ಲಿ ಹೆಚ್ಚು ಸಾವಯವ ಅಂಶ ಇದೆ ಅಂತಂದ್ರೆ ಆ ಮಣ್ಣು ಹೆಚ್ಚು ಸೂಕ್ಷ್ಮ ಜೀವಿಗಳಿಗೆ ಆಹಾರವನ್ನು ಒದಗಿಸಿದೆ ಅಂತ ಅರ್ಥ. ಅಂದ್ರೆ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ. ಇದರಿಂದ ನಿರಂತರವಾಗಿ ಖನಿಜ ವಸ್ತುಗಳು ಕರಗುತ್ತಿರ್ತವೆ, ಬೆಳೆಗಳಿಗೆ ಪೋಷಕಾಂಶಗಳ ಲಭ್ಯತೆ ಸಮತೋಲಿತ ಪ್ರಮಾಣದಲ್ಲಿ ಆಗುತ್ತಿರುತ್ತದೆ. ನಾವು ಒಂದು ನಿರ್ದಿಷ್ಟವಾದ ಭೂಮಿಯ ಮಣ್ಣಿನ ಫಲವತ್ತಾಗಿದೆ ಅಂತ ಹೇಳಬೇಕಂತಂದರೆ ಮಣ್ಣಿನ ಫಲವತ್ತತೆಯನ್ನು ಯಾವ ಥರ ವ್ಯಾಖ್ಯಾನಿಸ್ತೇನೆ ಅಂತಂದರೆ ಮಣ್ಣು ಬೆಳೆಗಳಿಗೆ ಬೇಕಾದ ಅವಶ್ಯ ಇರುವ ಪೋಷಕಾಂಶಗಳನ್ನು ಸಮತೋಲಿತ ಪ್ರಮಾಣದಲ್ಲಿ ಅದರ ಲಭ್ಯತೆಯ ಮೇರೆಗೆ ಲಭ್ಯವಾಗುವಂತಿರಬೇಕು, ಆ ಮಣ್ಣು ಫಲವತ್ತಾಗಿದೆ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಒಂದು ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಸಾಮರ್ಥ್ಯ ಮಣ್ಣಿಗಿತ್ತಪ್ಪ ಅಂದ್ರೆ ಆ ಮಣ್ಣು ಫಲವತ್ತಾಗಿದೆ ಅಂತ ಹೇಳ್ತೇವೆ. ಇದರಲ್ಲಿ ಈ ಅನೇಕ ಅಂಶಗಳು ಮಣ್ಣಿನ ಫಲವತ್ತತೆಯನ್ನು ನಿರ್ಧರಿಸ್ತವೆ. ಅದರಲ್ಲಿ ಸಾವಯವ ಅಂಶ ಪ್ರಮುಖವಾದದ್ದು. ಸಾವಯವ ಅಂಶ, ಸಾವಯವ ಇಂಗಾಲ ಪ್ರಮುಖವಾದ. ಇತರ ಅಂಶಗಳಾದ ಮಣ್ಣಿನ ಕಣ ರಚನೆ, ಮಣ್ಣಿನ ಜೋಡಣೆ ಆಮೇಲೆ ಮಣ್ಣಿನ ಮೇಲ್ಮೈ ಪದರು, ಮಣ್ಣಿನ ರಸಸಾರ, ಲವಣಾಂಶ, ಸಾಂದ್ರತೆ, ಆಮೇಲೆ ಮಣ್ಣಿನ ಆಳ, ಅನೇಕ ಇವು ಕೂಡ ಪೂರಕವಾಗಿದ್ದಾಗ ನೇರವಾಗಿ ಮಣ್ಣಿನ ಫಲವತ್ತತೆ ಸಾವಯವ ಇಂಗಾಲದ ಮೇಲೆ ಅವಲಂಬಿತವಾಗಿರುತ್ತದೆ. ಈಗ ನಾವು ಸಾಮಾನ್ಯವಾಗಿ ಮಣ್ಣುಗಳನ್ನು ಎರಡು ಅಥವಾ ಮೂರು ಭಾಗಗಳನ್ನು ಹೇಳ್ತಿರ್ತೀವಿ. ಆಳವಾದ ಕಪ್ಪು ಭೂಮಿ, ಮಧ್ಯಮ ಕಪ್ಪು ಭೂಮಿ, ಮಧ್ಯಮ ಆಳವಾದ ಕಪ್ಪು ಭೂಮಿ, ಆಮೇಲೆ ಕೆಂಪು ಭೂಮಿ ಅಂತ ಹೇಳ್ತಿರ್ತೀವಿ. ಈ ಮೂರು ನಮೂನಿಯ ಮಣ್ಣುಗಳನ್ನು ತೆಗೆದುಕೊಂಡಾಗ ಯಾವ ಮಣ್ಣಿನಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರ್ತದೆ ಅಂತ ಹೇಳ್ತಿರ್ತಾವೆ? ಆ್ಯಕ್ಚುಲಿ ಈಗ ಅನೇಕ ಮಣ್ಣುಗಳನ್ನು ನಾವು ಕೃಷಿಯಲ್ಲಿ ಬಳಸ್ತಾ ಇರುವುದರಿಂದ ಈಗ ಇಷ್ಟೇ ನಿಖರವಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ಅನೇಕ ನಿರ್ವಹಣಾ ಕ್ರಮಗಳನ್ನು ನಾವು ತಗೊಂಡಿರ್ತೀವಿ, ಈಗ ವ್ಯತ್ಯಾಸವಾಗಿರುತ್ತೆ. ಈಗ ಸುಮ್ಮನೆ ನೈಸರ್ಗಿಕವಾಗಿ ದೊರಕುವ ಮಣ್ಣುಗಳು ಈ ಥರ ಇದ್ದಾಗ ಹೆಚ್ಚು ಸಾಮಾನ್ಯವಾಗಿ ಕಪ್ಪು ಭೂಮಿಯಲ್ಲಿ ಹೆಚ್ಚಿನ ಸಾವಯವ ಅಂಶ ಕಂಡು ಬರ್ತದೆ ಸಾಮಾನ್ಯವಾಗಿ. ಆಮೇಲೆ ಕೆಂಪು ಭೂಮಿಯಲ್ಲಿ ಸ್ವಲ್ಪ ಕಡಿಮೆ ಕಂಪೇರ್ ಮಾಡಿದರೆ ಒಂದಕ್ಕದಕ್ಕೆ. ಇನ್ನು ಎರಡನೇ ಪ್ರಶ್ನೆ ಏನಂತಂದರೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಮತ್ತು ಯಾವ ಮಣ್ಣಿನಲ್ಲಿ ಹೆಚ್ಚಾಗಿರ್ತದೆ, ಅದನ್ನು ಹೆಚ್ಚಿಸಲಿಕ್ಕೆ ರೈತರು ಸಾವಯವ ಇಂಗಾಲಕ್ಕೆ ಮಣ್ಣಿನ ಫಲವತ್ತತೆ ಒಂದಕ್ಕೊಂದು ನೇರವಾದ ಸಂಬಂಧ ಇದೆ ಅಂತೇಳಿ, ಇದನ್ನು ಮಣ್ಣಿನಲ್ಲಿ ಹೆಚ್ಚಿಗೆ ಮಾಡಲಿಕ್ಕೆ ಸಾವಯವ ಇಂಗಾಲವನ್ನು ರೈತರು ಏನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಜೊತೆಗೆ ಎಷ್ಟು ಮಿನಿಮಮ್ ಕಡಿಮೆ ಅಂದರೂ ಸಾವಯವ ಇಂಗಾಲ ಎಷ್ಟು ಇರಬೇಕಂತಿರ್ತಾವೆ ಒಂದು ಬೆಳೆಯನ್ನು ಬೆಳಿಬೇಕಾದಂಥ? ಈಗ ಮಣ್ಣಿನಲ್ಲಿ ಈಗ ಸಾವಯವ ಅಂಶನ ಸಾವಯವ ಇಂಗಾಲನ ಅಳತೆ ಮಾಡಲು ಅನೇಕ ವಿಧಾನಗಳು ಬರ್ತಾ ಇದ್ದಾವೆ, ಹೊಸ ಹೊಸ ವಿಧಾನಗಳು ಬರ್ತಾ ಇದ್ದಾವೆ. ನಮ್ಮ ಭಾರತದ ಮಟ್ಟಿಗೆ ಹೇಳಬೇಕಾದ್ರೆ ನಾವು ಒಂದು ಪೊಟ್ಯಾಸಿಯಂ ಡೈಕ್ರೋಮೇಟ್ ವೆಟ್ ಆಕ್ಸಿಡೇಷನ್ ಮೆಥಡ್ ಅಂತ ಬಳಸ್ತಾ ಇದ್ದೀವಿ. ಅದರ ದತ್ತಾಂಶದ ಪ್ರಕಾರ ಭಾರತದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಾವಯವ ಇಂಗಾಲದ ಪ್ರಮಾಣ ಶೇಕಡ 0.5 ಕಡಿಮೆ ಇದ್ರೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. 0.5-0.75 ಶೇಕಡ ಇಷ್ಟಿದ್ರೆ ಆ ಮಧ್ಯಮ ಪ್ರಮಾಣದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. 0.75 ಜಾಸ್ತಿ ಇದೆ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ನಾವು ವಿಂಗಡಿಸ್ತಾ ಇದೀವಿ ಸಾಯ್ಲ್. ಇದರ ಆಧಾರದ ಮೇಲೆ ನಾವು ಮಧ್ಯಮ ಪ್ರಮಾಣದಲ್ಲಿ ಫಲವತ್ತತೆ ಹೊಂದಿದೆ ಅಥವಾ ಹೆಚ್ಚು ಫಲವತ್ತತೆ. ನೀವು ತಾವ್ ಹೇಳಿದ್ರಿ ಈಗಾಗಲೇ ಕೆಂಪು ಭೂಮಿಯಲ್ಲಿ ಕಡಿಮೆ ಇರುತ್ತೆ, ಕಪ್ಪು ಭೂಮಿಯಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರತಕ್ಕಂತ ವಿಚಾರ ಹೇಳಿದ್ರಿ. ಇನ್ನ ಕಡಿಮೆ ಇರತಕ್ಕಂತ ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನ ಜಾಸ್ತಿ ಮಾಡಬೇಕಾದ್ರೆ ಏನು ಕ್ರಮಗಳು ಬೇಕಾಗ್ತವೆ? ಈಗ ಸಾಮಾನ್ಯವಾಗಿ ನಾವು ಅನೇಕ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರ ತಮ್ಮ ಅನುಭವದ ಪ್ರಕಾರ ಅನೇಕ ರೀತಿಯ ಸಾವಯವ ಕೃಷಿಯಲ್ಲಿ ಅವಲಂಬಿಸ್ತಾ ಇದ್ದಾರೆ, ಅದೇ ಅವರವರು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವೇನು ಅವರಿಗೆ ಶಿಫಾರಸು ಮಾಡ್ತೀವಿ ಅಂದರೆ ಹೆಚ್ಚು ಹೆಚ್ಚುವಾಗಿ ಸೆಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಆಮೇಲೆ ಕುರಿ ಗೊಬ್ಬರ, ಕಾಂಪೋಸ್ಟು, ವರ್ಮಿ ಕಾಂಪೋಸ್ಟು, ಹಸಿರೆಲೆ ಗೊಬ್ಬರ ಇತ್ಯಾದಿಗಳನ್ನು ಹೆಚ್ಚು ಹೆಚ್ಚಾಗಿ ಬಳಸಲು ನಾವು ಶಿಫಾರಸು ಮಾಡ್ತಾ ಇದ್ದೇವೆ. ಅದಲ್ಲದೆ ಬೆಳೆಯ ಅವಶೇಷಗಳು, ಕೃಷಿ ತ್ಯಾಜ್ಯ ವಸ್ತುಗಳನ್ನ, ದ್ವಿದಳ ಸಸ್ಯಗಳನ್ನು ಬೆಳೆಯುವುದು ಮತ್ತು ಅವನ್ನು ಮಣ್ಣುಗಳಲ್ಲಿ ಸಂಯೋಜನೆ ಮಾಡುವುದು, ಆಮೇಲೆ ಇವುಗಳು ಕೂಡ ಸಾವಯವ ಇಂಗಾಲ ಹೆಚ್ಚಿಸಲು ಪೂರಕ ಆಗಿದ್ದಾರೆ. ಈ ಅನೇಕ ರೈತರು ತಮ್ಮ ತಮ್ಮ ಅನುಭವದ ಪ್ರಕಾರ ಮಾಡಿಕೊಂಡು ಯಶಸ್ವಿ ಕೂಡ ಆಗಿದ್ದಾರೆ. ಈಗ ಮುಖ್ಯವಾಗಿ ಭಾಳಷ್ಟು ಕಡೆ ಎಲ್ಲ ಮಣ್ಣಲ್ಲಿ ಸಾವಯವ ಇಂಗಾಲ ಇರುವುದಿಲ್ಲ ಅಂತ ಹೇಳ್ತಿರ್ತೀವಿ. ಮಣ್ಣಲ್ಲಿ ಸಾವಯವ ಇಂಗಾಲ ಕಡಿಮೆ ಆಗಲಿಕ್ಕೆ ಏನು ಕಾರಣ ಕೊಡ್ತೀರಿ? ಅದರಿಂದ ಒಂದೆಡೆ ಕಡಿಮೆ ಆಯ್ತಂದ್ರೆ ಅನಾನುಕೂಲತೆಗಳು ಏನಾಗ್ತವೆ? ಸಾವಯವ ಇಂಗಾಲ ಮಣ್ಣಲ್ಲಿ ಕಡಿಮೆ ಆಗಲಿಕ್ಕೆ ಕಾರಣಗಳೇನು? ಅದಕ್ಕೆ ಅನೇಕ ಕಾರಣಗಳು ಹೇಳ್ಬೋದು. ಮಣ್ಣಿನ ಮೇಲ್ಮೈ ಪದರಿನ ಸವಕಳಿ ಆಗ್ಬೋದು, ಆಮೇಲೆ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳು ರೈತರು ಬಳಸ್ಕೊಳ್ತಾ ಬಂದಿದ್ದಾರೆ, ಆಮೇಲೆ ಅಸಮರ್ಪಕ ಬಳಕೆ ನೀರಾವರಿಯ ವಿಧಾನಗಳಿಂದನೂ ಆಗ್ಬೋದು, ಆಮೇಲೆ ಮೋನೋಕ್ರಾಪಿಂಗ್ ಅಂತೀವಲ್ಲ, ಬೆಳೆದಕ್ಕೆ ಬೆಳೆದಂತ ಹೋಗೋದು, ಇವೆಲ್ಲ ಇದಾವ. ಆದರೆ ಒಂದು ವಿಷಯ ಹೇಳ್ಬೇಕಂದ್ರೆ, ಈಗ ಭಾರತದ ಕೃಷಿಯ ಆಧಾರದ ಮೇಲೆ ಹೇಳ್ಬೇಕಂದ್ರೆ, ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿನ ಭೂಮಿಗಳು, ಕೃಷಿ ಭೂಮಿಗಳು, ಕೃಷಿ ಯೋಗ್ಯವಾದ ಭೂಮಿಗಳು ವಿಶ್ವದಲ್ಲಿ ಅತ್ಯಂತ ಫಲವತ್ತಾದ ಭೂಮಿಗಳಾಗಿದ್ದವು. ವಿಶ್ವದಲ್ಲಿ ಅತ್ಯಂತ ಭೂಮಿಗಳಾಗಿದ್ದವು. ಯಾಕಂದರೆ ನಾವು ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಉಪಯೋಗಿಸುತ್ತಿದ್ದಂಥ ಪದ್ಧತಿ, ಕೃಷಿ ಪರಿಕರಗಳು, ಬೆಳೆ ಪದ್ಧತಿಗಳು ಅತ್ಯಂತ ಉತ್ಕೃಷ್ಟ ಮಟ್ಟದಾಗಿದ್ದವು. ಇದನ್ನು ನಾನು ಹೇಳ್ತಾ ಇಲ್ಲ, ಇದನ್ನು ನಾವು ಆಧುನಿಕ ಸಾವಯವ ಕೃಷಿಯ ಪಿತಾಮಹ ಅಂತೀವಲ್ಲ, ಡಾಕ್ಟರ್ ಆಲ್ಬರ್ಟ್ ಹಾವರ್ಡ್ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಇವರು ಒಬ್ಬರು ಬ್ರಿಟಿಷ್ ವಿಜ್ಞಾನಿ. ಇವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಇವ್ರನ್ನ ಭಾರತಕ್ಕೆ ಕರೆಸಿ ಭಾರತದ ಕೃಷಿ ಪದ್ಧತಿಯನ್ನು ಅಧ್ಯಯನ ಮಾಡಿ ಸಲಹೆ ಸೂಚನೆಗಳನ್ನು ಕೊಡಕ್ಕೆ ಅವ್ರಿಗೆ ಹೇಳಿದರು. ಅವರು ವಿಶ್ವದಲ್ಲೆಲ್ಲ ತಿರುಗಾಡಿ ಬಂದಿದ್ರು, ಭಾರತದಲ್ಲಿ ಕೂಡ ಎಲ್ಲಾ ಹಳ್ಳಿಗಳಲ್ಲೆಲ್ಲ ತಿರುಗಾಡಿಬಿಟ್ಟು ಸಂಗ್ರಹಿಸಿದ್ರು, ಮಾಹಿತಿ ಸಂಗ್ರಹಿಸಿದ್ರು. ಆಮೇಲೆ ಅವ್ರ ಪುಸ್ತಕದಲ್ಲಿ ಬರೆದ್ರು, ದ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ವಿಚ್ ಇಸ್ ಬೀಯಿಂಗ್ ಪ್ರಾಕ್ಟೀಸ್ ಇನ್ ಇಂಡಿಯಾ ಇಸ್ ದ ಮೋಸ್ಟ್ ಸಸ್ಟೈನಬಲ್ ಪ್ರಾಕ್ಟೀಸ್ ಇನ್ ದ ವರ್ಲ್ಡ್, ಇಟ್ ಶುಡ್ ಬಿ ರೆಪ್ಲಿಕೇಟೆಡ್ ಬೈ ಆಲ್ ಅದರ್ ಕಂಟ್ರೀಸ್, ಯಾಕಂದ್ರೆ ಇದು ಪ್ರಕೃತಿಗೆ ಪೂರಕವಾಗಿದೆ ಅಂತ ಹೇಳಿ ಬರ್ತಿರೋದ್ರು. ಬಟ್ ಆ ಟೈಮಲ್ಲಿ ಬ್ರಿಟಿಷರು ನಮ್ಮನ್ನ ಹಾಳಾಗಿ ಬಂದಿದ್ರು, ಅವರು ಹಾಳು ಮಾಡಕೊಂಡು ಬಂದಿದ್ರು ಅವರು. ಹಿಂಗಾಗಿ ಆ ವಿಷಯನ ಅವ್ರು ಮುಚ್ಚಿಟ್ಟಿದ್ರು. ಇವು ಈಗ ಇದೆ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಇದಾವ, ಇವೆಲ್ಲ ಸತ್ಯಗಳು ಸತ್ಯಾಂಶಗಳು ಹೊರಗೆ ಬರ್ತಾ ಇದಾವ. ಸೊ ಅಂದ್ರೆ ನಮ್ಮ ಪೂರ್ವಜರು ಮಾಡ್ತಾ ಇದ್ದ ಪದ್ಧತಿ ವೈಜ್ಞಾನಿಕವಾದಂತ ಪದ್ಧತಿಯನ್ನು ಅವಾಗನೇ ಅಳವಡಿಸ್ಕೊಂಡಿದ್ರು. ಈ ನಾವು ಆಧುನಿಕ ಕೃಷಿ ಅದು ಇದು ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ನಾವು ರೈತರ ಸ್ವಾವಲಂಬಿಯಾಗಿದ್ದರನ್ನ ಪರಾವಲಂಬಿಗಳಾಗಿ ಮಾಡಿದಂಗಾಗಿದೆ. ಈಗ ಒಟ್ಟಾರೆ ಈಗ ಸಾವಯವ ಇಂಗಾಲದ ಪ್ರಮಾಣ ರೈತರು ಮಣ್ಣಲ್ಲಿ ಹೇಗೆ ತಿಳಿಬೇಕು? ಮಣ್ಣು ಪರೀಕ್ಷೆಯನ್ನು ಮಾಡಿಸೋದು ಕಡ್ಡಾಯ ಅಂತೀರಾ, ಹೇಗೆ? ಈಗ ಸಾವಯವ ಇಂಗಾಲನ ಈಗಲೇ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅಂದರೆ ಮಣ್ಣು ಪರೀಕ್ಷೆ ಕೇಂದ್ರಗಳಿದಾವ, ಕೃಷಿ ವಿಜ್ಞಾನ ಕೇಂದ್ರಗಳಿದಾವ, ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಇದಾವೆ, ಆಮೇಲೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕೂಡ ಸಾಯಿಲ್ ಹೆಲ್ತ್ ಮಿಷನ್ ಪ್ರಾಜೆಕ್ಟಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನು ಮಾಡಿದ್ದಾರೆ, ಅಲ್ಲಿ ಕೂಡ ಪರೀಕ್ಷೆ ಮಾಡ್ಬೋದು. ಅಥವಾ ಕೆಲವೊಂದು ರೈತರಿಗೆ ಅಲ್ಲಿಗೆ ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ ಅಂದರೆ ತಮ್ಮ ಹೊಲದಲ್ಲೇ ತಾವೇ ಚಪ್ಪಲಿ ಬಿಚ್ಚಿಬಿಟ್ಟು ಹೊಲದಲ್ಲಿ ನಡೆದ್ರೆ ಅಂದರೆ ಹೊಲದಲ್ಲಿ ಭೂಮಿ ಮುದುವಾಗಿರುತ್ತೆ, ಜಾಸ್ತಿ ಎಲ್ಲಿ ಆರ್ಗ್ಯಾನಿಕ್ ಸಾವಯವ ಅಂಶ ಜಾಸ್ತಿ ಇರುತ್ತೆ ಮುದುವಾಗಿರುತ್ತೆ. ಇನ್ನೂ ಅವರಿಗೆ ಸಂದೇಹಗಳಿದ್ರೆ ಒಂದು ಸಲಿಕೆ ಅಥವಾ ಗುಡ್ಲಿ ತಗೊಂಡ್ಬಿಟ್ಟು ಒಂದು 15 ಸೆಂಟಿಮೀಟರ್ ಆಳ ಮಣ್ಣು ತೆಗೆದಾಗ ಅಲ್ಲೇನಾದರೂ ಸಾವಯವ ಅಂಶದ ವಾಸನೆ ಬಂದರೆ ಅಥವಾ ಎರೆಹುಳು ಏನಾದರೂ ಕಾಣಿಸಿದ್ರೆ ಆ ಭೂಮಿ ಉತ್ಕೃಷ್ಟ ಮಟ್ಟದ್ದು, ಉತ್ತಮವಾಗಿ ಫಲವತ್ತಾಗಿದೆ ಅಂತ ಅರ್ಥ. ಅದನ್ನು ನೀವೇನು ಬಂದು ಇಲ್ಲಿ ಟೆಸ್ಟ್ ಮಾಡಿಸೋದು ಬೇಕಾಗಲ್ಲ, ಯಾವ ತೊಂದರೆ ಇಲ್ಲ. ಬಟ್ ಈಗ ಸಾಮಾನ್ಯವಾಗಿ ರೈತರು ಏನಾಗ್ತಾ ಇದಾರೆ ಅಂದರೆ ತಮ್ಮ ಇಳುವರಿ ನಿರಂತರವಾಗಿ ಕಡಿಮೆ ಆಗ್ತಾ ಇದೆ, ತಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಳುವರಿ ಬರ್ತಾ ಇಲ್ಲ ಅಂದರೆ ಅಷ್ಟೇ ಪರೀಕ್ಷೆ ಮಾಡಕ್ಕೆ ಬರ್ತಾ ಇದ್ದಾರೆ. ಒಂದು ಇಲ್ಲಾಂದ್ರೆ ಏನಾದರೂ ಸಬ್ಸಿಡಿ ಸಿಗುತ್ತೆ ತೋಟಗಾರಿಕೆ ಇಲಾಖೆಯಿಂದ ಅಂತಂದರೆ ಅಷ್ಟೇ ಪರೀಕ್ಷೆ ಮಾಡಕ್ಕೆ ಬರ್ತಾ ಇದ್ದಾರೆ. ಅದು ಬಿಟ್ಟು ಯಾರೂ ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ. ಈಗ ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಬೇಕಾದ್ರೆ ಸಾವಯವ ವಸ್ತುಗಳನ್ನು ಮಣ್ಣಿಗೆ ಜಾಸ್ತಿ ಸೇರಿಸಬೇಕು ಅಂತಂದಾಗ ಭಾಳಷ್ಟು ಕಡೆ ರೈತರಿಗೆ ಒಂದು ಹೇಳ್ತಿರ್ತಾರೆ, ಅಲ್ರಿ ಯಾಕೆ ಈಗ ಹತ್ತಿ ಕಟ್ಟಿಗೆ ಆಮೇಲೆ ಬೇರೆ ಬೇರೆ ದಂಟುಗಳನ್ನು ಉಳಿದಂಥ ಸಸ್ಯದ ಅವಶೇಷಗಳನ್ನು ಸುಟ್ಟು ಹಾಕ್ತಾ ಇರ್ತೀರಿ, ಯಾಕೆ ಇದನ್ನು ಭೂಮಿಯಲ್ಲಿ ನೀವು ಕೊಳೆಯಲಿ ಹಾಗೆ ಮಾಡಿರಿ ಮಣ್ಣಲ್ಲಿ ಮುಚ್ಚ್ರಿ ಅಂತಂದರೆ ಅವ್ರು ಹೇಳೋದು, ಇಲ್ಲರಿ ಮಣ್ಣಲ್ಲಿ ಕೊಳೆಯೋದಿಲ್ಲವೆಲ್ಲ, ಹಾಗೆ ಒಂದು ವರ್ಷ ಆದರೂ ಹಂಗೆ ಇರತ್ತೆ ಅಂತ ಹೇಳ್ತಾರೆ. ಇಲ್ಲಿ ಏನು ಕೊಳಸಲಿಕ್ಕೆ ಏನು ವ್ಯವಸ್ಥೆಗಳು? ಇಲ್ಲೇ ಆರ್ಗ್ಯಾನಿಕ್ ಕಾರ್ಬನ್ ಅಥವಾ CN ರೇಷೋ ಕೆಲವೊಂದು ವಸ್ತುಗಳಲ್ಲಿ ಭಾಳಷ್ಟು ಇರುತ್ತೆ, ರೇಷೋ ಭಾಳಷ್ಟು ಕಡಿಮೆ ಇರುತ್ತೆ ಕೆಲವೊಂದರಲ್ಲಿ, ಇದು ಯಾವ ರೀತಿ ಪರಿಣಾಮ ಆಗುತ್ತೆ? ಹೌದು, ಈಗ ಕೆಲವು ಜನ ರೈತರು ಸಾವಯವ ಇಂಗಾಲ ಜಾಸ್ತಿ ಮಾಡಬೇಕು, ಸಾವಯವ ಕೃಷಿ ಅಳವಡಿಸ್ಕೊಳ್ಬೇಕಂತೇಳ್ಬಿಟ್ಟು ಕೆಲವೊಂದ್ಸರಿ ತಪ್ಪು ತಿಳುವಳಿಕೆಯಿಂದ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಕೃಷಿ ತ್ಯಾಜ್ಯಗಳನ್ನ ಹಾಕ್ತಾ ಇದ್ದಾರೆ ಭೂಮಿಗೆ. ಅದರಲ್ಲಿ ನಾವು CN ರೇಷೋ ಅಂತ ಹೇಳ್ತೀವಿ, ಕಾರ್ಬನ್ ಟು ನೈಟ್ರೋಜನ್, ಅಂದರೆ ಕಾರ್ಬನ್ ಟು ಸಾರಜನಕದ ಅನುಪಾತ. ಒಂದು ಪ್ರಮಾಣದ ನಿರ್ದಿಷ್ಟ ಪ್ರಮಾಣದಲ್ಲಿದ್ದರೆ ಅದು ಬೇಗ ಬೇಗ ಕೊಳೆತು ಹೋಗುತ್ತೆ. ಈ ಕೆಲವೊಂದು ವಸ್ತುಗಳಲ್ಲಿ CN ರೇಷೋ ಏನಿದೆ 80:1 ಅಥವಾ 71 ಈ ಭಾಗದಲ್ಲಿರುತ್ತೆ, 61 ಈ ತರ. ಈಗ ಮೇ ಈಗ ಏನಂತ ಮೆಕ್ಕೆಜೋಳದಲ್ಲಿ 61 ಇರುತ್ತೆ. ಸಣ್ಣ ಕಾಳು ಬೆಳೆಗಳು ಇದಾವೆ ನೋಡ್ರಿ, ಮಿಲೇಟ್ಸ್ ಎಲ್ಲ ಇದಾವಲ್ಲ, ಅದರೊಳಗೆ 80:1 ಇರುತ್ತೆ. ಅಂದ್ರೆ 80:1 ಅಂದ್ರೆ 80% ಕಾರ್ಬನ್ ಇರುತ್ತೆ, 1% ಸಾರ್ವಜನಿಕ ಇರುತ್ತೆ. ಇಂಥವನ್ನ ಪರಿಕರಗಳನ್ನ ನಾವು ಭೂಮಿಯಲ್ಲಿ ಜಾಸ್ತಿ ಹಾಕಿದಾಗ ಏನಾಗುತ್ತೆ, ಒಂದು ಕ್ಷಣ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ಕಾರ್ಬನ್ನ ಹೊಸ ಆಹಾರದ ಪರಿಷ್ಕಾರದಂಗೆ ಆಗುತ್ತೆ ಸೂಕ್ಷ್ಮ ಜೀವಿಗಳಿಗೆ. ಅವು ಜಾಸ್ತಿ ಶಕ್ತಿ ಬೇಕಾಗುತ್ತೆ ಅವಕ್ಕೆ. ಅವು ಏನು ಮಾಡುತ್ತೆ, ಮಣ್ಣಿನಲ್ಲಿರುವ ಲಭ್ಯ ಇರುವ ಸಾರಜನಕನ್ನೇ ಫಸ್ಟ್ ತಾವು ಹೀರ್ಕೊಂಡ್ಬಿಡ್ತಾವೆ, ಬಾಡಿ ಪ್ರೋಟೀನ್ ಮಾಡ್ಕೊಂಡ್ಬಿಡ್ತಾವೆ. ಸೊ ಬೆಳೆಗಳಿಗೆ ಲಭ್ಯವಾಗಿರ್ಬೇಕಾದ ಸಾರಜನಕ ಸೂಕ್ಷ್ಮ ಜೀವಿಗಳೇ ಹೀರ್ಕೊಂಡ್ಬಿಡ್ತಾವೆ. ಹೀರ್ಕೊಂಡ್ಬಿಟ್ಟು ಹೊಸ ಆಹಾರ ಸರಪಳಿಯನ್ನು ಡಿಕಂಪೋಸ್ ಮಾಡೋಕೆ ಯೂಸ್ ಮಾಡ್ತಾವೆ ಅವು. ಸೊ ಒಂದು ಮಟ್ಟಿಗೆ, ಒಂದು ಕ್ಷಣದವರೆಗೆ ಅಥವಾ ಒಂದು ತಿಂಗಳವರೆಗೆ ಅಥವಾ 2 ತಿಂಗಳವರೆಗೆ ಇದು ಲಭ್ಯತೆ ಆಗೋದಿಲ್ಲ ಅಂತ ಹೇಳುವುದಿಲ್ಲ. ಅದಕ್ಕೆ ಇದನ್ನೆಂಥವೆಲ್ಲ ತಿಳ್ಕೊಬೇಕಂದ್ರೆ ಕೆಲವು ಆ ಟೈಮಲ್ಲಿ ರೈತರು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಬುದ್ಧಿವಂತ ರೈತರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಕೆಮಿಕಲ್ ಫರ್ಟಿಲೈಸರ್ಸು ಸಪ್ಲೈ ಮಾಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತಾರೆ. ಬಟ್ ಆದರೆ ಏನಂದ್ರೆ ನಮ್ದು ಸಜೆಷನ್ ಅಂದರೆ ಈಗ ಇನ್ನೂ ಕೆಲವು ಜನ ರೈತರು ವೇಸ್ಟ್ ಡಿಕಂಪೋಸರ್ ಅಂತ ಬರ್ತಾ ಇದೆ, ವೇಸ್ಟ್ ಡಿಕಂಪೋಸರ್ ಅದು ಬಹಳಷ್ಟು ಪ್ರಾಮುಖ್ಯತೆ ಇದೆ. ರೈತರು ಈ ಥರ ಸಂದರ್ಭ ಬಂದಾಗ ಹಾಕಿದಾಗ ಈ ವೇಸ್ಟ್ ಡಿಕಂಪೋಸರ್ ನೀರಾವರಿ ಮೂಲಕ ಹನಿ ನೀರಾವರಿ ಮೂಲಕ ಆದರೂ ಕೊಟ್ಟು ಅದನ್ನ ಏನು ಮಾಡ್ಬೇಕಂದ್ರೆ ಜಾಸ್ತಿ ಸೂಕ್ಷ್ಮಜೀವಿಗಳಿರ್ತವೆ, ಬೇಗ ಬೇಗ ಕೊಡಿಸ್ತದೆ ಅದು. ಈಗ ಸುಡ ಬದಲು ಇದನ್ನ ಮಾಡಿದ್ರೆ ಏನಾಗುತ್ತೆ, ಸಾರಜನಕ ಆಮೇಲೆ ಇತರ ಪೋಷಕಾಂಶಗಳು ಕೂಡ ಸಿಗುತ್ತೆ. ಸುಟ್ಬಿಟ್ರೆ ಏನಾಗುತ್ತೆ, ಬರೀ ಕಾರ್ಬನ್ ಪುಡಿ ಒಂದೇ ಉಳಿತದೆ, ಉಳಿದೆಲ್ಲ ಪೋಷಕಾಂಶ ಲಾಸ್ ಆಗಿಹೋಗ್ತವೆ. ಅಂದ್ರೆ ಈಗ ಒಂದೆಡೆ ಈ ಹೆಚ್ಚು ಸಾವಯವ ಸಿ ಎನ್ ರೇಷ್ಯೋ ಇರತಕ್ಕಂತ ವಸ್ತುಗಳನ್ನ ನಾವು ಕಳುವಿಕೆ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ಸಿಗ್ತವೆ, ಅವುಗಳನ್ನ ಹಾಕಿ ಬೇಗ ಬೇಗ ಕೊಳಿವಂತೆ ಮಾಡಬಹುದು. ಇನ್ನ ಒಂದೇಳೆ ಮಣ್ಣಲ್ಲಿ ಅತಿ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಇಂಗಾಲ ಇತ್ತಂದ್ರೆ ಏನೋ ತೊಂದರೆ ಆಗತ್ತ ಅಂತೀರ, ಹೇಗೆ ಜಾಸ್ತಿ ಇದೆ ಸಾವಯವ ಅಂಶ ಜಾಸ್ತಿ ಇದ್ರೆ ತೊಂದರೆ ಆಗಲ್ಲ. ಸಾವಯವ ಅಂಶ ಜಾಸ್ತಿ ಮಾಡಕಂತ ಈ ಕ್ರಮಗಳು ಮಾಡ್ತಾರಲ್ಲ, ತಿಳುವಳಿಕೆ ಕಡಿಮೆ ಸಿ ಎನ್ ರೇಷ್ಯೋ ಇದು ಜಾಸ್ತಿ ಪರಿಕರಗಳನ್ನ ಹಾಕಿದಾಗ ಸಾರಜನಕದ ಲಭ್ಯತೆ ಕಡಿಮೆ ಆಗಿ ತೊಂದರೆ ಆಗ್ಬಹುದು, ಅದು ಬಿಟ್ಟರೆ ಮತ್ತೇನೋ ಜಾಸ್ತಿ ತೊಂದರೆ ಇಲ್ಲ. ಅಂದ್ರೆ ಕಾರ್ಬನ್ ಸಾವಯವ ಇಂಗಾಲ ಪ್ರಮಾಣ ಮಣ್ಣಲ್ಲಿ ಜಾಸ್ತಿ ಆದ್ರೆ ಏನು ಸಮಸ್ಯೆ ಆಗೋದಿಲ್ಲ, ಏನು ಜಾಸ್ತಿ ಏನು ತೊಂದರೆ ಆಗೋದು. ಹೇಗೆ ಒಟ್ಟಾರೆ ಮಣ್ಣಿನ ಫಲವತ್ತತೆ ಮೇಲೆ ನೇರವಾದಂತ ಸಂಬಂಧ ಸಾವಯವ ಇಂಗಾಲಕ್ಕೊಂದಕ್ಕಿದೆ. ಇಲ್ಲಿ ಕೊನೆಯದಾಗಿ ತಾವು ರೈತರಿಗೆ ಏನು ಕಿವಿ ಮಾತನ್ನು ಹೇಳ್ತೀರಿ? ಬಹಳಷ್ಟು ಮಂದಿ ಮಣ್ಣು ಪರೀಕ್ಷೆಯನ್ನು ಮಾಡಿಸೋದಿಲ್ಲ, ಹೇಗೆ ಅಂತಿರ್ತಾವು ತಜ್ಞರಾಗಿ ಮಣ್ಣು ಪರೀಕ್ಷೆಯನ್ನು ಒಣವೇಸದಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ಮಾಡಿಸ್ಬೇಕಂತ ಹೇಳ್ತಾರೆ, ನೀರಾವರಿಯಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ಮಾಡಿಸಿ ಸಾವಯವ ಇಂಗಾಲ ಪ್ರಮಾಣ ತಿಳ್ಕೊಳ್ಳೋದು ಒಳ್ಳೇದಂತೀರ, ಹೇಗೆ ತಾವು? ಕೊನೆಯದಾಗಿ ಹೇಳ್ಬೇಕಂದ್ರೆ ಈಗ ರೈತರು ಬಹಳಷ್ಟು ನಿರ್ವಹಣಾ ಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಈ ಕೊನೆಯದಾಗಿ ಅಂದ್ರೆ ನಾವು ರೈತರಿಗೆ ಸಲಹೆ ಕೊಡೋದಂದ್ರೆ ಈಗ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ, ಅದರ ಉದ್ದೇಶ ಇಷ್ಟೇ, ಇರುವ ತಮ್ಮಲ್ಲೇ ಹೊಲದಲ್ಲಿ ತಮ್ಮ ಭೂಮಿಯಲ್ಲೇ ದೊರಕುವ ಪರಿಕರಗಳನ್ನ ಚೆನ್ನಾಗಿ ಬಳಸ್ಕೊಂಡ್ಬಿಟ್ಟು ಆದಷ್ಟು ಫಲವತ್ತತೆ ಕಾಪಾಡಿಕೊಳ್ಬೇಕು. ಸದ್ಯಕ್ಕೆ ಅವು ಏನು ಇಲ್ಲ ಅಂದ್ರೂ ರೈತರು ಏನ್ ಮಾಡ್ಬೇಕಂದ್ರೆ ತಮ್ಮ ಭೂಮಿಯನ್ನ ಫಸ್ಟ್ ಸಮತಟ್ಟಾಗಿ ಮಾಡ್ಕೋಬೇಕು, ಹೊಲದ ಬದುಗಳನ್ನ ಸದೃಢ ಮಾಡ್ಕೋಬೇಕು, ಹೊಲದ ಬದುಗಳಲ್ಲಿ ಆದಷ್ಟು ಗ್ಲಿರಿಸಿಡಿ ಅಥವಾ ಹೊಂಗೆ ಇಂಥ ಗಿಡಗಳನ್ನ ಹಾಕ್ತಾ ಇರಬೇಕು. ಇವ್ರು ರೈತರು ಅಂತಕ್ಕಂದ್ರೆ ಗಿಡ ಹಾಕಿದ್ರೆ ಬೆಳೆ ನಾಶವಾದಂತ ಇದಕ್ಕಂದ್ರೆ ಬಟ್ ಬಹಳಷ್ಟು ತಪ್ಪು ಕಲ್ಪನೆಗಳಿದಾವೆ. ಆಮೇಲೆ ಈಗ ಪ್ರತಿಯೊಬ್ಬರು ರೈತರು ಆದಷ್ಟು ತಮ್ಮ ಮನೆಯಲ್ಲಿ ಒಂದು ದೇಸಿ ಆಕಳ, ಇದು ಬಹಳ ಪ್ರಾಮುಖ್ಯತೆ ಇದೆ, ಬಹಳಷ್ಟು ಕಳಿತಾ ಇದಾರೆ. ಈಗ ದೇಸಿ ಆಕಳ ಸಾಕೋದ್ರೆ ಅದು ಇಲ್ಲ ಇದಿಲ್ಲ ಅಂತ ಹೇಳ್ತಾರೆ, ಈಗ ಏನಾಗಿದೆ ಅಂದ್ರೆ ಬಟ್ ಏನಂದ್ರೆ ಅದು ಆರೋಗ್ಯನೂ ಕೊಡುತ್ತೆ ನಮಗೆ. ದೇಸಿ ಆಕಳನ್ನ ದಿನಾಲು ಒಂದು 5 ನಿಮಿಷ ಅದ್ರ ಮೇಲೆ ಕೈ ಆಡಿಸ್ಬಿಟ್ರೆ ನಮಗೆ BP ಶುಗರ್ ಇವು ಕೂಡ ಹತೋಟಿಗೆ ಬರ್ತಾವ ಅಂತೇಳಿ ವೈಜ್ಞಾನಿಕವಾಗಿ ಇದಾಗ್ತಾ ಇದಾವೆ. ಆಮೇಲೆ ಅದ್ರ ಸೆಗಣಿ ಗೆಂಜಲು ಕೂಡ ಭೂಮಿಗೆ ಹಾಕಿದ್ರಿಂದ ವಾಸನೆಕಾಯಿ ಭೂಮಿಯ ಆಳದಲ್ಲಿರುವ ಎರೆಹುಳು ಕೂಡ ಮೇಲೆ ಬರುತ್ತೆ. ಇದರಿಂದ ರೈತರು ಕುಟುಂಬದ ಸದಸ್ಯನಾಗಿ ಮಾಡ್ಕೊಂಡ್ರೆ ಏನಾಗುತ್ತೆ, ಅವ್ರ ಆರೋಗ್ಯ, ಕುಟುಂಬದ ಆರೋಗ್ಯ ಪ್ಲಸ್ ಹೊಲದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಅವ್ರಿಗೆ ಹೇಳಕ್ಕೆ. ಒಳ್ಳೇದು ಡಾಕ್ಟರ್ ವೀರೇಶ್ ಅವರೇ, ಇದುವರೆಗೂ ಸಾವಯವ ಇಂಗಾಲ ಅಂದ್ರೇನು, ಮಣ್ಣಲ್ಲಿ ಎಷ್ಟು ಇರುತ್ತೆ, ಜೊತೆಗೆ ಯಾವ ಪ್ರಮಾಣದಲ್ಲಿದ್ದರೆ ಒಳ್ಳೇದಂತಕ್ಕಂಥದ್ದು, ಸಾವಯವ ಇಂಗಾಲ ಯಾವ ರೀತಿ ಜಾಸ್ತಿ ಮಾಡೋದಕ್ಕೆ ಸಾಧ್ಯತೆಗಳಿದಾವೆ ಅಂತಕ್ಕಂಥ ವಿಚಾರ ಹೇಳಿದ್ರಿ. ಕೊನೆಯದಾಗಿ ತಾವು ಹೇಳಿದಾಗೆ ರೈತ ಬಾಂಧವರು ಮುಖ್ಯವಾಗಿ ಮನೆಗೊಂದು ದೇಶಿ ಆಕಳವನ್ನು ಕಟ್ಕೊಳ್ಳೋದು ಭಾಳ ಒಳ್ಳೆಯದು. ಇದರಿಂದ ಬರ್ತಕ್ಕಂಥ ಗಂಜಲ ಮತ್ತು ಸಗಣಿಯನ್ನು ಹೇರಳವಾಗಿ ಕೃಷಿಯಲ್ಲಿ, ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಭಾಳಷ್ಟು ಒಂದು ಪ್ರೋತ್ಸಾಹ ನೀಡುತ್ತದೆ ಇದು ಸಾವಯವ ಅಂದರೆ ದೇಶಿ ಆಕಳ ಸಗಣಿ ಗಂಜಲಗಳನ್ನು. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ಆಕಳ ಉತ್ಪನ್ನಗಳನ್ನು ಕೃಷಿಯೊಳಗೆ ಬಳಸ್ತಾ ಇದ್ದಾರೆ, ಗಂಜಲ ಇರ್ಬೋದು, ಆಮೇಲೆ ಜೀವಾಮೃತ, ಆಮೇಲೆ ಇತ್ತೀಚೆಗೆ ಸಾಕಷ್ಟು ಬೀಜಾಮೃತ ಇರ್ಬೋದು, ಸಾಕಷ್ಟು ದಿನ ತಮ್ಮದೇ ಆದ ರೀತಿಯೊಳಗೆ ರೈತರು ಬಳಸಿಕೊಳ್ಳಕತ್ತಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಬೇಕಾಗಿತ್ತಪ್ಪ ಅಂದ್ರೆ ಮುಖ್ಯವಾಗಿ ಸಾವಯವ ವಸ್ತುಗಳಿರ್ತವೆ, ಭಾಳಷ್ಟು ನೋಡ್ತಾ ಇರ್ತೀವಿ ನಾವು ಭೂಮಿಯಲ್ಲೆಲ್ಲ ಸುಡ್ತಿರ್ತಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ರೈತರು ಕೊಳೆಯೋದಿಲ್ಲ ಅಂತಕ್ಕಂಥ ವಿಚಾರ

ಯಾವುದೇ ತೊಂದರೆ ಇರೋದಿಲ್ಲ ಶೇಂಗಾ ಹಿಂಡಿಯಲ್ಲಿ, ಬಟ್ ಅದರ ಒಂದು ಕಲರ್ ನೋಡಬೇಕಾಗುತ್ತೆ. ವಾಸನೆ ಎಲ್ಲ ಚೆನ್ನಾಗಿತ್ತು ಅಂದ್ರೆ 15% ವರೆಗೂ ಬಳಸಬಹುದು. ಆದ್ರೆ ಇಲ್ಲಿ ಶೇಂಗಾ ಹಿಂಡಿ ಬಳಸೋದ್ರಿಂದ ಇದರ ದರ ಜಾಸ್ತಿ ಆಗುತ್ತೆ, ಅದರಿಂದ ಸ್ವಲ್ಪ ಹಿನ್ನಡೆ ಆಗುತ್ತೆ. ಆದರೂ ಸಹ ಇದನ್ನ ನಿಯಮಿತವಾಗಿ ಹತ್ತಿಕಾಳು ಹಿಂಡಿ, ಕುಸುಬೆ ಹಿಂಡಿ ಅಥವಾ ಸೂರ್ಯಕಾಂತಿ ಹಿಂಡಿ ಜೊತೆಯಲ್ಲಿ ಶೇಂಗಾ ಹಿಂಡಿಯನ್ನ 10-15% ವರೆಗೂ ಬಳಕೆ ಮಾಡಬಹುದು. ಈ ರೀತಿ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಹಸುವಿನ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ನಾಲ್ಕನೇದಾಗಿ ಲವಣ ಮಿಶ್ರಣ ಅಥವಾ ಖನಿಜ ಮಿಶ್ರಣ ಅಂತೇಳಿ ಹೇಳ್ತೀವಿ. ಇದು ಪ್ರತಿ 100 ಕೆಜಿ ಆಹಾರಕ್ಕೆ 2 ಕೆಜಿಯನ್ನು ನಾವು ಸೇರಿಸಬೇಕಾಗತ್ತೆ. 5ನೇದಾಗಿ ಉಪ್ಪು. ಸೊ ಉಪ್ಪು ಸಹ ಬಹಳ ಪ್ರಮುಖವಾದಂತಹ ವಸ್ತು. ಇದು 100 ಕೆಜಿ ಆಹಾರಕ್ಕೆ 1 ಕೆಜಿ ಉಪ್ಪನ್ನು ನಾವು ಕೊಡಬೇಕಾಗತ್ತೆ. ಸೊ ಈ ರೀತಿ 5 ಅಂಶಗಳನ್ನ ನಾವು ಒಟ್ಟು ಮಾಡಿ ಒಂದು ಆಹಾರವನ್ನ ರೆಡಿ ಮಾಡಿಟ್ಕೊಂಡು ಇವುಗಳನ್ನ ಡ್ರಮ್ಸ್ ಅಥವಾ ಬಿನ್ಸ್ಗಳಲ್ಲಿ, ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ತುಂಬಿಟ್ಕೊಂಡು ಪ್ರತಿ ಲೀಟರ್ ಹಾಲಿನ ಉತ್ಪಾದನೆಗೆ ಹಸುಗಳಲ್ಲಿ ಆದರೆ 400 ಗ್ರಾಂ ಆಹಾರವನ್ನ, ಎಮ್ಮೆಗಳಲ್ಲಾದ್ರೆ 500 ಗ್ರಾಂ ಪ್ರತಿ ಲೀಟರ್ ಹಾಲಿನ ಉತ್ಪಾದನೆಗೆ ಕೊಡಬೇಕಾಗುತ್ತೆ. ಜೊತೆಯಲ್ಲೇ ಜೀವನಾಧಾರದ ಆಹಾರ ಅಂತೇಳಿ ಹೇಳ್ತೀವಿ. ಸೊ ಜೀವನಾಧಾರಕ್ಕಾಗಿ 2 ಕೆಜಿ, 400 ಕೆಜಿ ತೂಕ ಇರತಕ್ಕಂತ ಹಸುವಿಗೆ ಕನಿಷ್ಠ 2 ಕೆಜಿ, 1.5-2 ಕೆಜಿ ಹಾಗೂ 500 ಕೆಜಿ ತೂಕ ಇರತಕ್ಕಂತ ಎಮ್ಮೆಗಳಿಗೆ 2-2.5 ಕೆಜಿ ವರೆಗೂ ನಾವು ಈ ಜೀವನಾಧಾರದ ಆಹಾರವನ್ನ ಕೊಡಬೇಕಾಗುತ್ತೆ. ನಂತರ ಅವು ಗರ್ಭಧರಿಸಿದ್ರೆ ಮತ್ತೆ ಅಲ್ಲಿ ಸಹ ನಾವು 1 ಕೆಜಿ ಎಕ್ಸ್ಟ್ರಾ ಆಹಾರವನ್ನ, ಈ ಸಮತೋಲನ ಪಶು ಆಹಾರವನ್ನ ಹಸಿರು ಒಣಮೇವಿನ ಜೊತೆಯಲ್ಲಿ ಕೊಡಬೇಕಾಗುತ್ತೆ. ಸೊ ಈ ರೀತಿಯಾದಂತ ಒಂದು ಸಮತೋಲನ ಪಶು ಆಹಾರವನ್ನ ರಾಸುಗಳಿಗೆ ತಿನ್ನಿಸೋದ್ರಿಂದ ಅವುಗಳಲ್ಲಿ ಉಂಟಾಗ್ತಕ್ಕಂತ ಅನೇಕ ಪೌಷ್ಟಿಕಾಂಶ ಕೊರತೆ ರೋಗಗಳನ್ನ ಕಡಿಮೆ ಮಾಡಬಹುದು, ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡಬಹುದು, ಆರೋಗ್ಯವನ್ನು ಸುಧಾರಿಸಬಹುದು, ಆಮೇಲೆ ಲಾಭದಾಯಕ ಹೈನುಗಾರಿಕೆಗೆ ನಾಂದಿಯಾಗುತ್ತೆ. ಸೊ ಹೈನುಗಾರಿಕೆಯಲ್ಲಿ ಪ್ರತಿ ವರ್ಷಕ್ಕೊಂದು ಕರುವನ್ನು ನಾವು ಪಡೆಯಬೇಕಾಗುತ್ತೆ, ಇಲ್ಲಾಂತಂದ್ರೆ ಹೈನುಗಾರಿಕೆ ಲಾಸ್ ಅಲ್ಲಿ ಹೋಗೋ ಸಂದರ್ಭ ಇರುತ್ತೆ. ಸೊ ಈ ಒಂದು ಕಾರಣದಿಂದ ನಿಗದಿತವಾಗಿ ನಾವು ಪ್ರತಿ ವರ್ಷಕ್ಕೊಂದು ಒಂದು ಕರುವನ್ನು ಪಡೆಯಬೇಕು ಅಂತಂದ್ರೆ ದಾಣಿ ಮಿಶ್ರಣವನ್ನ ನಾನು ಹೇಳಿದ ಹಾಗೆ ರಾಸುಗಳಿಗೆ ತಿನ್ನಿಸೋದ್ರಿಂದ ಸಾಕಷ್ಟು ಲಾಭವನ್ನ ರೈತರು ಮಾಡಬಹುದು. ಅವುಗಳಲ್ಲಿ ಪೌಷ್ಟಿಕಾಂಶದ ಕೊರತೆ ಕಡಿಮೆ ಆದರೆ ಸಾಮರ್ಥ್ಯ ಚೆನ್ನಾಗಿರುತ್ತೆ ಹಾಗೂ ಪರೋಪಜೀವಿ ರೋಗಗಳು ಸಹ ಅವುಗಳಲ್ಲಿ ಕಡಿಮೆ ಆಗುತ್ತೆ. ಈಗ ಹಸಿರು ಮೇವನ್ನ ಒಂದು 400 ಕೆಜಿ ತೂಕದ ಇರತಕ್ಕಂತ ರಾಸುವಿಗೆ ಎಷ್ಟು ಕೊಡಬಹುದು ಅಂತಂದ್ರೆ, ನೀವು ಯಥೇಚ್ಛವಾಗಿ ನಿಮ್ಮಲ್ಲಿ ಹಸಿರು ಮೇವು ಸಿಗುತ್ತೆ ಅಂತಂದ್ರೆ ಸುಮಾರು 30-40 ಕೆಜಿಯವರೆಗೂ ಹಸಿರು ಮೇವನ್ನ ಕೊಡಬಹುದು. ಆದರೆ ಒಣಮೇವನ್ನ ಕನಿಷ್ಠ 5-6 ಕೆಜಿ ಕೊಡಲೇಬೇಕಾಗುತ್ತೆ. ಇದರಿಂದ ಹಾಲಿನ ಇಳುವರಿ ಮತ್ತೆ ಹಾಲಿನ ಗುಣಮಟ್ಟ ಸುಧಾರಣೆ ಆಗುತ್ತೆ ಹಾಗೂ ಶಕ್ತಿಯ ಕೊರತೆನೂ ಸಹ ಕಡಿಮೆ ಆಗುತ್ತೆ, ಹಸುಗಳ ಆರೋಗ್ಯ ಸಹ ಸುಧಾರಣೆ ಆಗುತ್ತೆ. ಸೊ ಈ ರೀತಿ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ರೈತರು ಸಮತೋಲನ ಪಶು ಆಹಾರವನ್ನ ಮನೆಯಲ್ಲೇ ಮಾಡಿಟ್ಕೊಂಡು ಬಳಸುವಂತದ್ದು ಬಹಳ ಸೂಕ್ತ. ಯಾಕಂದ್ರೆ ಗುಣಮಟ್ಟದ ಪಶು ಆಹಾರವನ್ನ ತಯಾರು ಮಾಡಲಿಕ್ಕೆ ರೈತರಿಂದ ಮಾತ್ರನೇ ಸಾಧ್ಯ. ಬೇರೆ ಯಾವುದೇ ಸಂಸ್ಥೆ ಆಗಲಿ ಅಥವಾ ಈಗ ಹಲವಾರು ಸಂಘ ಸಂಸ್ಥೆಗಳು ಸಮತೋಲನ ಪಶು ಆಹಾರವನ್ನ ಮಾಡೋದ್ರಲ್ಲಿ ತೊಡಗಿಸಿಕೊಂಡಿದ್ದಾವೆ. ಆದರೆ ನಾವು ಮಾಡಿದಂತ ಆಹಾರ ಯಾವಾಗಲೂ ಶ್ರೇಷ್ಠವಾಗಿರುತ್ತೆ, ಅದನ್ನ ಬಳಸಬಹುದು. ಮಾಡಲಿಕ್ಕೆ ಆಗದಿದ್ದಂತಹ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳ ಮುಖಾಂತರ ಮಾರಾಟವಾಗತಕ್ಕಂತ ಸಮತೋಲನ ಪಶು ಆಹಾರವನ್ನ ಬಳಸಿ ಲಾಭದಾಯಕ ಹೈನುಗಾರಿಕೆಯನ್ನ ರೈತರು ಮಾಡಬಹುದಾಗಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ರೈತರು ನನ್ನ ದೂರವಾಣಿ ಸಂಖ್ಯೆಯನ್ನ ಕೊಡ್ತೀನಿ, ಅದಕ್ಕೆ ಸಂಪರ್ಕ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9740170268 9740170268. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಇದುವರೆಗೆ ಸಮತೋಲನ ಪಶು ಆಹಾರ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಶ್ರೀಧರ್ ಜೈನ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು: ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ರೈತ ಬಂಧುವರೇ, ಈಗ ಕೇಳೋಣ ಪೇಟೆ ಧಾರಣೆಯನ್ನು. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಈ ರೀತಿಯಾಗಿದೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ನೋಡುವುದಾದರೆ, ಹತ್ತಿ ಹೈಬ್ರಿಡ್ 44, ಕನಿಷ್ಠ 7,300 ರೂಪಾಯಿಗಳಿಂದ ಗರಿಷ್ಠ 8,600 ರೂಪಾಯಿಗಳು. ಶೇಂಗಾ ಗುಂಗ್ರಿ 5,596 ರೂಪಾಯಿಗಳಿಂದ 5,596 ರೂಪಾಯಿಗಳು. ಈರುಳ್ಳಿ 500 ರೂಪಾಯಿಗಳಿಂದ 1,721 ರೂಪಾಯಿಗಳು. ಇನ್ನು ಭತ್ತ ರಾಜಹಂಸ 1,670 ರೂಪಾಯಿಗಳಿಂದ 1,740 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,319 ರೂಪಾಯಿಗಳಿಂದ 2,626 ರೂಪಾಯಿಗಳು. ಇನ್ನು ಕೆಂಪು ತೊಗರಿ 6,066 ರೂಪಾಯಿಗಳಿಂದ 7,323 ರೂಪಾಯಿಗಳು. ಇವಿಷ್ಟು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯಾದರೆ, ಇನ್ನು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ, ಒಣಮೆಣಸಿನಕಾಯಿ ಬ್ಯಾಡಗಿ ಕನಿಷ್ಠ 5,008 ರೂಪಾಯಿಗಳಿಂದ 25,000 ರೂಪಾಯಿಗಳು. ಭತ್ತದ RNR ಹೊಸದು 2,110 ರೂಪಾಯಿಗಳಿಂದ 2,350 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೆ ಪೇಟೆ ಧಾರಣೆಯಲ್ಲಿ ರಾಯಚೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಕೇಳಿದಿರಿ. ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಪ್ರಕಾರ, ನಾಳೆ ಅಂದರೆ 9/12/2022 ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಇನ್ನು ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 15 ಡಿಗ್ರಿ ಸೆಲ್ಸಿಯಸ್ ಇರುವುದೆಂದು ತಿಳಿದುಬಂದಿದೆ. ಇನ್ನು ಗರಿಷ್ಠ ಆರ್ದ್ರತೆಯ ಪ್ರಮಾಣ 75%, ಕನಿಷ್ಠ ಆರ್ದ್ರತೆಯ ಪ್ರಮಾಣ 45% ಇರುವುದು. ಇನ್ನು ಗಾಳಿಯ ವೇಗ 3 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈ ಒಂದು ಹವಾಮಾನ ಮುನ್ಸೂಚನೆಯ ಪ್ರಕಾರ ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಈ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ಅಂತರ ನಂತರ 20 PPM 100 ಲೀಟರ್ ನೀರಿಗೆ 2 ಮಿಲಿಲೀಟರ್ ನಂತೆ NAA ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯವಾಗಿ ಬೆಳೆದು ಹೆಚ್ಚು ಇಳುವರಿ ಕೊಡುತ್ತದೆ. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿಚಿಟ್ಟುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದಾಗಿದೆ. ಇನ್ನು ಬಿತ್ತನೆಯಾದ 20-25 ದಿನದ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. 12-15 ದಿನಗಳ ಬಳಿಕ ಪುನರಾವರ್ತಿಸಬೇಕು. ಜೋಳದಲ್ಲಿ ಸುಳಿನೊಣದ ಹತೋಟಿಗೆ 2 ಮಿಲಿಲೀಟರ್ ಪ್ರೊಫೆನಾಫಸ್ 50 EC ಅಥವಾ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆ ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯುಕಂಜಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನಾಜಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಬೂದು ರೋಗ ಹತೋಟಿಗೆ 1 ಮಿಲಿಲೀಟರ್ ಡೈಫಾನಕೊನೋಜಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬಿಟನಾಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಬಳಸಬೇಕು. ಇನ್ನು ಮೆಣಸಿನಕಾಯಿಯಲ್ಲಿ ಬೂದು ರೋಗದ ನಿರ್ವಹಣೆಗಾಗಿ ಮೈಕೋಬ್ಲೂಟಾನಿಲ್ 0.4 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೈಸಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಜಿಗಿಹುಳು ಹತೋಟಿಗೆ 1 ಮಿಲಿಲೀಟರ್ ಬ್ರಫೋಫೆನೈಸಲ್ 25 SC ಅಥವಾ 1 ಮಿಲಿಲೀಟರ್ ಅಸಿಟಾಮಫ್ರಿಡ್ ಅಥವಾ ವೆರ್ಟಿಸಿಲಿಯಂ ಲಿಖಾನಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಓ